ಪಾಠ ಮಾಡೋಣ. ಅದ್ವೈತಂ ಪರಮಾರ್ಥೋ ಹಿ ದ್ವೈತಂ ತದ್ವೇದ ಉಚ್ಯತೆ ತೇಷಾಂ ಉಭಯಥಾ ದ್ವೈತಂ ತೇನಾಯಂ ನ ವಿರುಧ್ಯತೆ. ಭಾಷ್ಯ ಆಗಿದೆಯಾ? ಅದ್ವೈತಂ ಪರಮಾರ್ಥ. ಮೇಲೆ ಒಂದು ವಾದದಲ್ಲಿ ಅವರಿಗೆ ನಮ್ಮಲ್ಲಿ ವಿರೋಧ ಇದೆ ವಿನಃ ನಮಗೆ ಅವರಲ್ಲಿ ಯಾವ ವಿರೋಧ ಇಲ್ಲ. ಕೇನ ಹೇತು ನಾನು ಪ್ರಶ್ನೆ ಕೇಳಿದ್ದಾರೆ. ಅವರಿಗೆ ನಮ್ಮ ಬಗ್ಗೆ ವಿರೋಧ ಇದೆ ಅದ್ವೈತಿಗಳು, ಮಾಯಾ ಮಾಯಾವಾದಿಗಳು, ಮಾಯಿಕರು, ಇನ್ನು ಏನೇನು, ನಮಗೆ ಅವರ ಬಗ್ಗೆ ಯಾವ ವಿರೋಧವೂ ಇಲ್ಲ. ಪ್ರಶ್ನೆ ಏನು ಅಂದರೆ, ಕೇನ ಹೇತುನ ತೈಹಿನ ವಿರುದ್ಧತೆ, ಯಾವ ಕಾರಣದಿಂದಾಗಿ ನೀವು ಅವರನ್ನು ವಿರೋಧಿಸೋದಿಲ್ಲ, ಅವರು ಯಾವಾಗ ನಿಮ್ಮನ್ನು ಸ್ವೀಕರಿಸುವುದಿಲ್ಲ ಅಂದಮೇಲೆ ನೀವು ಅವರನ್ನು ಸ್ವೀಕರಿಸಬಾರ್ದು, ಹಾಗೇನಿಲ್ಲಲ್ಲ. ಸೊ ಕೇನ ತೈಹಿ, ಕೇನ ಹೇತುನ ತೈಹಿ ನ ವಿರುದ್ಧತೆ, ಯಾವ ಕಾರಣದಿಂದ, ಹೇತುನ ಕಾರಣ, ಯಾವ ಕಾರಣದಿಂದಾಗಿ ಅವರ ಬಗ್ಗೆ ನಿಮಗೆ ವಿರೋಧ ಇಲ್ಲ, ಅರ್ಥಾತ್ ನೀವು ಅವರನ್ನು ಯಾಕೆ ವಿರೋಧಿಸೋದಿಲ್ಲ. ಆ ಪ್ರಶ್ನೆಗೆ ಸಮಾಧಾನ ಈ ಶ್ಲೋಕದಲ್ಲಿ ಕೊಡ್ತಾರೆ. ಅದ್ವೈತಂ ಪರಮಾರ್ಥ, ಯಾವ ಅದ್ವೈತ ತತ್ವವನ್ನು ನಾವು ಮಾತಾಡ್ತಾ ಇದ್ದೀವಿ, ಇದು ಪಾರಮಾರ್ಥಿಕ ಸತ್ಯ. ವ್ಯವಹಾರದಲ್ಲಿ ದ್ವೈತಂ ತದ್ಭೇದ ಉಚ್ಯತೆ, ದ್ವೈತವು ಯಾವತ್ತಿಗೂ ಅದನ್ನು ಹೊರತುಪಡಿಸಿ ಬೇರೆ ಇದೆ ಅಂತಲೇ ಆಗ್ತದೆ. ಎಲ್ಲಿ? ವ್ಯವಹಾರದಲ್ಲಿ. ಪಾರಮಾರ್ಥಿಕವಾಗಿ ಅದ್ವೈತ, ವ್ಯವಹಾರದಲ್ಲಿ ಅದ್ವೈತ ಮಾಡಲಿಕ್ಕೆ ಹೋದರೆ ಗೊಂದಲ ಎದ್ದುಬಿಡುತ್ತದೆ. ಸಮಸ್ತ ಜೀವಭೂತ ರಾಶಿಗಳ ಹೃದಯದಲ್ಲಿ ಇರುವ ಏಕಮೇವ ಅದ್ವಿತೀಯ ಬ್ರಹ್ಮ ಆತ್ಮ ಅದು ನಾನು ಅಂತ ಭಗವಂತ ಹೇಳಿದಾಗ, ನಾವು ವ್ಯವಹಾರದಲ್ಲಿ ಆನೆ, ಹುಲಿ, ಸಿಂಹ, ಕತ್ತೆ, ಕುದುರೆ ಎಲ್ಲ ತಂದು ಡೈನಿಂಗ್ ಟೇಬಲ್ ಕೂಡ್ಲಿಕ್ಕೆ ಆಗ್ತದ? ಎಲ್ಲ ಒಂದೇ ಅಲ್ವೋ? ಗೊಂದಲ ಎದ್ದೋಗ್ತದೆ. ಅದ್ವೈತವನ್ನು ವ್ಯವಹಾರದಲ್ಲಿ ಲೆಕ್ಕಕ್ಕೆ ತರಲೇಬಾರದು. ಅದು ಜ್ಞಾನದ ವಿಷಯ. ವ್ಯವಹಾರ ಇಂದ್ರಿಯ ವಿಷಯಗಳ ಅನುಭವದ ವಿಷಯ. ಅನುಭವ ಎಷ್ಟು ಮಟ್ಟಿಗೆ ಸತ್ಯ ನೋಡೋಣ, ಜಿಜ್ಞಾಸೆ ಮಾಡಿ ನೋಡೋಣ, ಅನುಭವಿಸಿ ನೋಡೋಣ. ಆದರೆ ಯಾವುದು ಜ್ಞಾನದ ವಿಷಯ ಅಂದುಕೊಂಡಿದೆ ಅದ್ವೈತ, ಅದನ್ನು ಜ್ಞಾನ ಚಕ್ಷುಗಳಿಂದಲೇ ನೋಡಬೇಕದ, ವ್ಯವಹಾರ ಚಕ್ಷುಗಳಿಂದ ಅಲ್ಲ. ಹೀಗಾಗಿ ವ್ಯವಹಾರದಲ್ಲಿ ಏನು ದ್ವೈತ ಅಂತ ಇದೆಯೋ ಅದನ್ನು, ಅದು ಅದ್ವೈತವನ್ನು ಬಿಟ್ಕೊಟ್ಟು ಬೇರೆಯೇ ಇದೆ. ತದ್ಭೇದ ಉಚ್ಯತೆ, ಅದು ತದ್ಭೇದ. ಆ ಅದ್ವೈತದ ಭೇದ, ಅದ್ವೈತದಿಂದ ಉಂಟಾದ ಭೇದ ದ್ವೈತ. ತೇಷಾಂ ಉಭಯತಾ ದ್ವೈತಂ ತೇನ ಅಯಂ ನ ವಿರುದ್ಧತೆ. ದ್ವೈತಿಗಳಿಗೆ ಎರಡು ರೀತಿಯಿಂದಲೂ ಕೂಡ ದ್ವೈತವೇ. ಅದ್ವೈತದಿಂದ ದ್ವೈತ ಬಂದಿದೆ ಅಂತ ನಾವು ಹೇಳ್ತೀವಿ. ಈಗ ಅದ್ವೈತ ಹಗ್ಗದಿಂದ ದ್ವೈತ ಹಾವು ಹುಟ್ಟುತ್ತೋ ಇಲ್ಲೋ, ಐ ರಿಪೀಟ್, ಸೊ ಮನನ ಮಾಡ್ರಿ, ವಿಚಾರ ಮಾಡ್ರಿ. ಅದ್ವೈತ ಹಗ್ಗದಿಂದ ದ್ವೈತ ಹಾವು ಹುಟ್ಟುತ್ತೋ ಇಲ್ಲೋ? ತದ್ಭೇದ ಅದನ್ನು ಹೊರತುಪಡಿಸಿ ಅದರದೇ ಆದ ಹಾವು ಹುಟ್ಟುತ್ತೋ ಇಲ್ಲೋ? ಅವರ ದೃಷ್ಟಿಯಲ್ಲಿ ಹಗ್ಗದಿಂದ ಹಾವಲ್ಲ, ಭಗವಂತನೋ ಹಾವೇ, ಹುಟ್ಟಿದ ಜೀವರಾಶಿಗಳು ಹಾವೇ. ಈಗ ಅರ್ಥ ಆಯ್ತೇನು? ಭಗವಂತನೋ ಹಾವೇ, ಆ ಭಗವಂತನಿಂದ ದ್ವೈತ ಹುಟ್ಟುಕೊಂತು, ದ್ವೈತ ಪ್ರಪಂಚ, ಅದು ಹಾವೇ. ಅದ್ವೈತ ಏನು ಹೇಳ್ತದೆ? ಮೊದಲು ಇದ್ದಿದ್ದು ಹಗ್ಗ ಏಕಮೇವ ಅದ್ವಿತೀಯಂ ಬ್ರಹ್ಮ, ಮೊದಲು ಇದ್ದಿದ್ದು ಹಗ್ಗ, ಈ ಹಗ್ಗದಿಂದ ಹುಟ್ಟಿಕೊಂಡು ಏನು ಭೇದಗಳು ಹುಟ್ಟಿಕೊಂಡು, ಏನು ಭೇದಗಳು? ಹಾವು ಹುಟ್ಟಿಕೊಂಡು. ಈಗ ದ್ವೈತಿಗಳೇನು ಹೇಳ್ತಾರೆ? ಮೊದಲು ಇದ್ದಿದ್ದು ನಾರಾಯಣ. ಯಾವ ನಾರಾಯಣ? ನಮ್ಮೆಲ್ಲರನ್ನು ಹೊರತುಪಡಿಸಿರುವ ನಾರಾಯಣ. ವೈಕುಂಠಾಧಿಪತಿ ನಾರಾಯಣ, ಶಂಖಚಕ್ರ ಗದಾಧಾರಿ ನಾರಾಯಣ. ಈ ನಾರಾಯಣನಿಂದ ಜೀವಾತ್ಮರೆಲ್ಲ ನಾವು ಹುಟ್ಟಿಕೊಂಡಿದ್ದೇವೆ. ಹುಟ್ಟಿಕೊಂಡ ಜೀವಾತ್ಮರು ಇರಬಹುದು ಅವರವರ ಬೇರೆ ಬೇರೆ ಉಪಾಧಿಗಳಿಂದ, ಆದರೆ ಅವರೆಲ್ಲರೂ ಬೇರೆ ಬೇರೆನೆ. ಜೀವರನ್ನು ಹೊರತುಪಡಿಸಿ ನಾರಾಯಣ ದ್ವೈತ, ನಾರಾಯಣ ಹೊರತುಪಡಿಸಿ ಜೀವರು ದ್ವೈತ, ಎರಡೂ ರೀತಿಯಲ್ಲಿ ಅವರಿಗೆ ದ್ವೈತವೇ. ದ್ವೈತಿಗಳಿಗೆ ಎರಡೂ ರೀತಿಯಲ್ಲಿಯೂ ಕೂಡ ದ್ವೈತವೇ. ಅದ್ವೈತಿಗಳಿಗೆ ಪಾರಮಾರ್ಥಿಕವಾಗಿ ಅದ್ವೈತ, ವ್ಯಾವಹಾರಿಕವಾಗಿ ದ್ವೈತ. ದ್ವೈತಂ ಉಭಯಥಾ. ನೋಡಿ, ನಾವು ಇಷ್ಟೊಂದು ಅವರಿಗೆ ಅವಕಾಶ ಕೊಟ್ಟಿದ್ದೀವಿ, ನಾವೇನು ವಿರೋಧ ಮಾಡಿಲ್ಲ ಅದನ್ನು. ತೈಹಿ ನ ವಿರುದ್ಧತೆ, ತೇನ ಅಯಂ ನ ವಿರುದ್ಧತೆ. ಅದ್ವೈತವು ದ್ವೈತವನ್ನು ವಿರೋಧಿಸುವುದಿಲ್ಲ, ಅದ್ವೈತವು ದ್ವೈತವನ್ನು ವಿರೋಧಿಸುವುದಿಲ್ಲ. ಭಾಷ್ಯ 163 ಇನ್ನು ಚೆನ್ನಾಗಿ ಅರ್ಥ ಆಗ್ತದೆ. ಅದ್ವೈತಂ ಪರಮಾರ್ಥಃ ಹಿ ಯಸ್ಮಾತ್ ದ್ವೈತಂ ನಾನಾತ್ವಂ ತಸ್ಯ ಅದ್ವೈತಸ್ಯ ಭೇದಃ ತಸ್ಯ ಕಾರ್ಯಂ ಇತ್ಯರ್ಥಃ. ಪಾರಮಾರ್ಥಿಕವಾಗಿ ಅದ್ವೈತ, ಏಕೆಂದರೆ ಹೀ ಯಸ್ಮಾತ್, ಹೀ ಏನಿಗೆಂದರೆ ಏಕೆಂದರೆ. ದ್ವೈತಂ ನಾನಾತ್ವಂ, ದ್ವೈತವು ಯಾವತ್ತಿಗೂ ನಾನಾ, ಅದ್ವೈತವು ಏಕಂ ಅದ್ವಿತೀಯಂ, ಏಕೆಂದರೆ ಪರಮಾರ್ಥ, ಪರಮಾರ್ಥತಃ ಪರಮಾರ್ಥ, ಅದು ಪಾರಮಾರ್ಥಿಕ ಸತ್ಯವಾಗಿದ್ದರಿಂದ ಏಕಂ ಅದ್ವಿತೀಯಂ. ದ್ವೈತ ಏನದು? ನಾನಾ. ದ್ವೈತಂ ನಾನಾತ್ವಂ ಎಲ್ಲಿಂದ ಬಂದಿದು? ಅದ್ವೈತಸ್ಯ ಭೇದ, ಅದ್ವೈತವನ್ನು ಹೊರತುಪಡಿಸಿ ತದ್ಭೇದ ಅದ್ವೈತ. ಅರ್ಥಾತ್ ತಸ್ಯ ಕಾರ್ಯಂ ಇತ್ಯರ್ಥ. ಅದ್ವೈತದ ಕಾರ್ಯ ದ್ವೈತ, ಅದ್ವೈತದ ಕಾರ್ಯ ದ್ವೈತ. ಮಣ್ಣಿನ ಕಾರ್ಯ ಮಡಿಕೆ ಹೇಗೋ, ಚಿನ್ನದ ಕಾರ್ಯ ಆಭರಣ ಹೇಗೋ, ಅದ್ವೈತದ ಕಾರ್ಯ ದ್ವೈತ. ಅದಕ್ಕೆ ಚಾಂದೋಗ್ಯದಲ್ಲಿ ಪ್ರಾರಂಭದಲ್ಲಿ ಏಕಮೇವ ಅದ್ವಿತೀಯಂ ತತ್ತೇಜ ಅಸೃಜತ. ಏಕಮೇವ ಅದ್ವಿತೀಯಮಲ್ಲ, ಏಕಮೇವ ಅದ್ವಿತೀಯಮಲ್ಲ, ಏಕಮೇವ ಅಥವಾ ಏಕಮೇವ ಅದ್ವಿತೀಯ. ಕೂಡಿಸಿ ಹೇಳಿದಾಗ ಬೇಕಾದ್ರೆ ವಾ ದೀರ್ಘ ಮಾಡಿಕೊಳ್ಳ್ರಿ, ಬಿಡಿಸಿ ಹೇಳಿದಾಗ ವ ಮತ್ತು ಅ. ತತ್ತೇಜ ಅಸೃಜತ ಇತಿ ಶ್ರುತೈಹೇ ಉಪಪತ್ತೇಶ್ಚ. ತರ್ಕದಿಂದಲೂ ಶ್ರುತಿಯಿಂದಲೂ ಈ ಮಾತು, ಈ ಸಿದ್ಧಾಂತವು ನಮಗೆ ಲಭ್ಯ ಇದೆ. ಏನು? ಆತ್ಮ ಏಕಮೇವ ಅದ್ವಿತೀಯಂ. ಪಾರಮಾರ್ಥಿಕ ಅದ್ವೈತ ತತ್ವ ಏನಿದು? ಎರಡಿಲ್ಲದೆ ಇರುವಂತಹ ಒಂದೇ ತತ್ವ. ತತ್ ತೇಜ ಅಸೃಜತ. ಆ ಒಂದೇ ಒಂದು ತತ್ವ ಅಂತ ಏನು ಹೇಳಿದ್ವಲ್ಲ, ಅದು ತತ್ ತೇಜ ಅಸೃಜತ. ತೇಜಸ್ಸನ್ನು ಸೃಷ್ಟಿ ಮಾಡಿತು, ತೇಜಸ್ಸನ್ನು ಹುಟ್ಟು ಹಾಕಿತು. ಏನು ಹೇಳಬೇಕಾಗಿದೆ? ಜೀವರಾಶಿಗಳನ್ನು ಹುಟ್ಟಿಸಿದವು. ಇವೆರಡು ಸಾಲಿಡ್ ಪ್ರಮಾಣ. ಅದು ಮಾತ್ರವಾಗಿತ್ತು ಅನ್ನುವಂಥದ್ದಕ್ಕೂ, ಅದರಿಂದಲೇ ಎಲ್ಲವೂ ಹುಟ್ಟಿಕೊಂಡವು ಅನ್ನುವಂಥದ್ದಕ್ಕೂ ಸಾಲಿಡ್ ಪ್ರಮಾಣ ಇವೆರಡು. ವೆರಿ ಗುಡ್. ಆಮೇಲೆ ಇದು ಇದನ್ನು ಶ್ರುತಿಯಿಂದಲೂ ತರ್ಕದಿಂದಲೂ ನಾವು ಕಾಣ್ತಾ ಇದ್ದೇವೆ. ಸ್ವಚಿತ್ತ ಸ್ಪಂದನ ಅಭಾವೇ ಸಮಾಧೌ ಮೂರ್ಛಾಯಾಂ ಸುಷುಪ್ತೌ ಚ ಅಭಾವಾತ್. ಯುಕ್ತಿ ತರ್ಕದಿಂದ ಏನು ನೀವು ಇದನ್ನು ಕಂಡುಹಿಡಿದ್ರಿ? ಇಲ್ಲಿ ನೋಡು, ತರ್ಕ ಹೇಳುತ್ತೇನೆ ನಿನಗೆ. ಸಾರ್ವತ್ರಿಕ ತರ್ಕ ಯಾವಾಗಲೂ ಸಾರ್ವತ್ರಿಕ ಅನುಭವದಿಂದ ಕೂಡಿರುತ್ತದೆ, ಯಾಕಂದ್ರೆ ಅವನು ಅನುಭವಿಸೇ ಬಂದಿರ್ತಾನ. ಅವನು ತರ್ಕವನ್ನು ಉಪಯೋಗ ಮಾಡೋನು, ಅವನು ಅನುಭವಿಸಿಂದ ಬರ್ತಾನೆ. ಅದಕ್ಕೆ ಹೇಳ್ತಾರೆ, ನನ್ನ ವೈಯಕ್ತಿಕ ಅಭಿಪ್ರಾಯ, ತರ್ಕಶಾಸ್ತ್ರ ಅಭ್ಯಾಸ ಮಾಡ್ತಾ ಇದ್ದೇವೆ ಅಂತ ಈ ಸಂಸ್ಕೃತ ಪಾಠಶಾಲೆಯವರು ಬಂದು ಹೇಳ್ತಿರ್ತಾರೆ ನನಗೆ. ಏನಪ್ಪ, ಏನೇನು ವಿಷಯ? ತರ್ಕ, ಮುಂದಿನ ಭವಿಷ್ಯ, ಸಾಹಿತ್ಯ, ಮುಂದಿನಪ್ಪ, ಹಿಂಗೆ ಒಬ್ಬರು ಒಂದೊಂದು ಹೇಳ್ತಿರ್ತಾರೆ. ಸೊ ಅವನ ಅನ್ಕೋತಿರ್ತೇನೆ, ನಾಲ್ಕು ಗೋಡೆ ಒಳಗೆ ಕೂತ್ಕೊಂಡು ತರ್ಕ ಅಭ್ಯಾಸ ಮಾಡಿದ್ರೆ ತರ್ಕ ಗೊತ್ತಾಗ್ತದೆ ನನಗೆ. ನೀನು ಅನುಭವ ಕ್ಷೇತ್ರ ಬರಬೇಕು. ಮಾನ ಅಪಮಾನ, ಹೊಗಳಿಕೆ ತೆಗಳಿಕೆ, ಸುಖ ದುಃಖ, ನೋವುಗಳನ್ನು, ಆಘಾತಗಳನ್ನು, ನಿರಾಶೆಗಳನ್ನು ಅನುಭವಿಸಬೇಕು, ಆವಾಗ ತರ್ಕ ಹೊರಗೆ ಹತ್ತುತ್ತದೆ. ಸೊ ತಪ್ಪೇನಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳಿ ಬಯಸ್ತೇನೆ ಇಲ್ಲಿ, ಯಾವಾಗ ಯಾವಾಗ ತರ್ಕವನ್ನು ಕೊಡ್ತೀರಿ ಆವಾಗ ಆವಾಗ ಸಾರ್ವತ್ರಿಕ ಅನುಭವಗಳನ್ನು ಕೊಡಬೇಕು, ಕೋಟ್ ಮಾಡಬೇಕು. ಸಾರ್ವತ್ರಿಕ ಅನುಭವ ಸಾಧ್ಯ ಆದರೆ ಶ್ರುತಿಯನ್ನು ಕೋಟ್ ಮಾಡಬೇಕು. ಓಕೆ. ಸ್ವಚಿತ್ತ ಸ್ಪಂದನ ಅಭಾವೇ ಯಾವಾಗ? ಸಮಾಧೌ. ಸಮಾಧಿಯಲ್ಲಿ ಸ್ಪಂದನೆ ಇರೋದಿಲ್ಲ, ಮನಸ್ಸು ಬುದ್ಧಿಗೆ ಯಾವ ಸ್ಪಂದನೆಯೂ ಇರೋದಿಲ್ಲ. ಮೂರ್ಛೆ ಹೋದಾಗ ಆವಾಗಿರುವುದಿಲ್ಲ. ಸುಷುಪ್ತೌಚ ಗಾಢ ನಿದ್ರೆಯಲ್ಲಿ ಇರೋದಿಲ್ಲ. ಏನು ಸಿದ್ಧಾದಂಗೆ ಆಯ್ತೀಗ? ಸ್ವರೂಪದಲ್ಲಿ ಯಾವ ಸ್ಪಂದನವೂ ಇಲ್ಲ. ಸ್ವರೂಪದ ಸಹಜತೆ ಸ್ಪಂದನೆ ಅಂತಾಗಿದ್ದರೆ, ಸ್ವರೂಪದ ಸಹಜತೆ ಸ್ಪಂದನೆ ಅಂತಾಗಿದ್ದರೆ ಎಲ್ಲ ಅವಸ್ಥೆಗಳಲ್ಲೂ ಸ್ಪಂದಿಸ್ತಾ ಇರ್ತದೆ. ಆದ್ದರಿಂದ ದ್ವೈತ ಅಲ್ಲಿಂದ ಬಂದದ್ದು, ಎಲ್ಲಿಂದ? ಸ್ಪಂದನರಹಿತವಾದ ಸ್ಥಿತಿಯಿಂದ ಸ್ಪಂದಿಸಲ್ಪಟ್ಟದ್ದು ಯಾವುದು? ಅದು ದ್ವೈತ. ಅತಃ ತದ್ಭೇದ ಉಚ್ಯತೆ ದ್ವೈತಂ. ಯದ್ಭೇದ ತದ್ಭೇದ ಉಚ್ಯತೆ, ಅದರ ಭೇದವೆಂದು ಪರಿಗಣಿಸಲ್ಪಡುತ್ತದೆ. ಯಾವುದರ ಭೇದ? ಆ ಅದ್ವೈತ ಸ್ಥಿತಿ ಇದೆಯಲ್ವೋ ಅದರ ಭೇದ. ಹೆಂಗೆ ಹೆಂಗೆ ಹೇಳೋದಿದನ? ಗಾಢ ನಿದ್ರೆಯಲ್ಲಿದ್ದಾಗ ಅದ್ವೈತ ಸ್ಥಿತಿ ಇರ್ತದೆ. ಅದು ಯಾವಾಗ ಎಚ್ಚರಕ್ಕೆ ಸ್ಥಿತಿಗೆ ಬರ್ತದೆ ಆವಾಗ ಭೇದಗಳು ಶುರು ಆಗ್ತವೆ. ಹಾಗಾದ್ರೆ ಈ ಭೇದಗಳು ಎಲ್ಲಿಂದ ಹುಟ್ಟಿದ್ವು? ಭೇದ ಅಂದರೆ ನೀವು ಒಮ್ಗಿಲಿ ಭೇದ ವಸ್ತು, ಭೇದ ಪದಾರ್ಥ, ಭೇದ ಉಪಾಧಿ ಹೋಗ್ಬಿಡ್ತೀರಿ, ಅದಲ್ಲ. ಭೇದ ಅಂದರೆ ಭೇದ ಎನ್ನುವ ಭಾವ. ಗಾಢ ನಿದ್ರೆಯಲ್ಲಿ ಭೇದ ಇಲ್ಲ, ಎಚ್ಚರಕ್ಕೆ ಬಂದಾಗ ಭೇದಗಳು ಕಂಡು ಬರ್ತವೆ. ಈಗ ಭೇದಗಳು ಅಂದಾಗ ನೀವು ವಸ್ತುಗಳು ಅಂತ ನೀವು ನೋಡ್ತೀರಿ. ಹಾ, ನಾ ಹಾಗೆ ಹೇಳೋದಿಲ್ಲ. ನಾ ಹೇಳೋದು ಇವು ಇವು ನನ್ನ ಹೊರತುಪಡಿಸಿರುವ ವಸ್ತುಗಳು, ಇವು ನನ್ನ ಹೊರತುಪಡಿಸಿರುವ ವಸ್ತು. ಇದು ಭೇದ, ಇದು ದ್ವೈತ. ಇಲ್ಲ ಸರ್, ಈ ತೆಂಗಿನ ಮರ ಒಳಗಡೆ ಇತ್ತ, ಅದು ಸ್ಪಂದನ ಆದ ಕೂಡಲೇ ಹೊರಗೆ ಬಂತು. ತೆಂಗಿನ ಮರ ಹೊರಗೆ ಬರಲಿಲ್ಲ. ಏನು ಹೊರಗೆ ಬಂತು? ಇದು ನಾನು ಹೊರತುಪಡಿಸಿ ಬಿಡುವಂಥ ಬೇರೆ ಒಂದು ವಸ್ತು. ಆ ಬೇರೆ ಒಂದು ವಸ್ತು ಅನ್ನೋದು ದ್ವೈತ. ಅದ್ವೈತ ಆತ್ಮನನ್ನು ಹೊರತುಪಡಿಸಿ ಬೇರೆ ಯಾವುದು ಇಲ್ಲವೇ ಇಲ್ಲ. ಬೇರೆ ಎನ್ನುವ ಭಾವ ದ್ವೈತ, ಬೇರೆ ಎನ್ನುವ ಭಾವ ದ್ವೈತ, ಬೇರೆ ಬೇರೆ ಬೇರೆ ಎನ್ನುವ ಭಾವ ದ್ವೈತ. ಎಸ್, ಅದಕ್ಕೆ ಕೋಟ್ ಮೊದಲು ಕೊಟ್ಟಿದ್ದಾರೆ, ಏಕಮೇವ ಅದ್ವಿತೀಯಂ ಇದ್ದದ್ದು ಈಗ ದ್ವಿತೀಯಂ ಭವತಿ. ಅದ್ವಿತೀಯಂ ಇದ್ದದ್ದು ಏನಾಗ್ಬಿಡುತ್ತೆ ಈಗ? ದ್ವಿತೀಯ ಯಾವಾಗ? ಎಚ್ಚರಾವಸ್ಥೆಯಲ್ಲಿ. ದ್ವಿತೀಯಂ ಯದ್ ಭವತಿ ತದ್ ಭೇದ. ಯಾವುದು ಎರಡನೇದ್ದು ಅಂತ ಆಗಿದೆಯೋ ಅದು ಅದು ಭೇದ, ಅದು ದ್ವೈತ. ವ್ಯಕ್ತಿದ್ವೈತ ಅಲ್ಲ, ನಾಮದ್ವೈತ ಅಲ್ಲ, ಮಠಾದ್ವೈತ ಅಲ್ಲ, ಬೇರೆ ಎಂದು ಪರಿಗಣಿಸುವುದೇ ದ್ವೈತ. ಬ್ರಹ್ಮನನ್ನ ಹೊರತುಪಡಿಸಿ ಬೇರೆ ಯಾವುದು ಇಲ್ಲವೇ ಇಲ್ಲ ಎನ್ನುವುದು ಅದ್ವೈತ. ಭಾಷ್ಯ ದ್ವೈತಿನಾಂತು ತೇಷಾಂ ಪರಮಾರ್ಥತಶ್ಚ ಅಪರಮಾರ್ಥತಶ್ಚ ಉಭಯತಾಪಿ ದ್ವೈತಮೇವ. ದ್ವೈತಿಗಳಿಗೆ ಹಾಗಲ್ಲ, ದ್ವೈತಿಗಳಿಗೆ ಹಾಗಲ್ಲ. ಕೇಳ್ಕೊಳ್ಳಿ, ಬಹಳ ಚಂದದ. ದ್ವೈತಿಗಳಿಗೆ ಪಾರಮಾರ್ಥಿಕ ಸತ್ಯ ಯಾವುದು? ನಾರಾಯಣ. ವಾಹ್, ಕರೆಕ್ಟ್. ಪಾರಮಾರ್ಥಿಕ ಸತ್ಯ ಯಾವುದು? ನಾರಾಯಣ. ಮತ್ತೆ ವ್ಯಾವಹಾರಿಕ ಸತ್ಯ ಯಾವುದು? ಅಂದ್ರೆ ಅವರಲ್ಲಿ ನಾರಾಯಣನೂ ಸತ್ಯ, ಸೃಷ್ಟಿನೂ ಸತ್ಯ. ನಾರಾಯಣನು ಸತ್ಯ, ಸೃಷ್ಟಿನೂ ಸತ್ಯ, ಎರಡೂ ಸತ್ಯಗಳಿವೆ ಅಂತಾಯ್ತು. ಅಂದರೆ ಎರಡು ದೃಷ್ಟಿಯಿಂದಲೂ ಕೂಡ ಅವರಿಗೆ ದ್ವೈತವು, ಎರಡು ರೀತಿಯಿಂದಲೂ ಅವರಿಗೆ ದ್ವೈತ ಎದುರುಗಳಿದೆ. ಅದ್ವೈತಗಳಿಗೆ ಒಂದು ದೃಷ್ಟಿಯಿಂದ ನೋಡಿದರೆ ಪಾರಮಾರ್ಥಿಕ, ಇನ್ನೊಂದು ದೃಷ್ಟಿಯಲ್ಲಿ ಮಾತ್ರ ದ್ವೈತ. ಕ್ಯಾಚ್ ಮಾಡಿದ್ರಿ ಎಲ್ಲರೂ? ಇಲ್ದೇವ್ರು ಈಗಲೇ ಆರ್ಗ್ಯೂ ಮಾಡು. ಆರ್ಗ್ಯೂ ಅಂದರೆ ನಾನು ತಿಳಿಯದೇ ಇರೋದನ್ನ ತಿಳ್ಕೊಡ್ರಿ ಅಂತ ಹೇಳೋದು. ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಈ ಎರಡು ಶಬ್ದಗಳನ್ನು ಅದ್ವೈತಿಗಳು ಮಾತ್ರ ಉಪಯೋಗ ಮಾಡ್ತಾರೆ. ದ್ವೈತಿಗಳು ಇವು ಎರಡು ಶಬ್ದ ಉಪಯೋಗ ಮಾಡೋದಿಲ್ಲ. ಅವರೇನಂತಾರೆ, ಅದು ಭಗವತ್ ಸತ್ಯ, ಇದು ಜೀವ ಸತ್ಯ ಅಂತ. ಅರ್ಥ ಆಯ್ತೇನು? ಇವೇ ಎರಡು ಶಬ್ದಗಳನ್ನು ಅವರೇನಂತಾರೆ, ಪಾರಮಾರ್ಥಿಕವಾಗಿ ಭಗವತ್ ಸತ್ಯ, ಗೊತ್ತಾಯ್ತಾ, ವ್ಯಾವಹಾರಿಕವಾಗಿ ಜೀವ ಸತ್ಯ. ಈ ಜೀವ ನಿಮ್ಮ ಪಾರಮಾರ್ಥಿಕ ಭಗವಂತನಿಂದ ಹುಟ್ಟಿಕೊಂಡಿದ್ದಾನೋ ಅಂತ ಕೇಳಿದ್ದಾದರೆ ಆವಾಗ ಅದ್ವೈತ ಶಾಸ್ತ್ರ ಹೇಳುತ್ತದೆ, ವ್ಯಾವಹಾರಿಕವಾಗಿ ಹುಟ್ಟಿಕೊಂಡಂತೆ. ಏಕೆಂದರೆ ಜೀವನ ಹುಟ್ಟು ಅಥವಾ ಸೃಷ್ಟಿ ಇದು ಆರೋಪಿತ ಸತ್ಯ. ದ್ವೈತದ ಸತ್ಯತ ಆರೋಪಿತ ಸತ್ಯತ. ಕರೆಕ್ಟ್. ದ್ವೈತ ಇದು ಸತ್ಯ. ಯಾವ ಥರ ಸತ್ಯ ಅಂದರೆ ಅದ್ವೈತಿಗಳು ಹೇಳ್ತಾರೆ ಇದು ಆರೋಪಿತ ಸತ್ಯ ಅಂತ ಹೇಳ್ತಾರೆ. ದ್ವೈತಿಗಳೇನು ಹೇಳ್ತಾರೆ, ಅವನು ಸತ್ಯ, ಆ ಸತ್ಯದಿಂದಲೇ ಈ ಸತ್ಯ ಹುಟ್ಟಿಕೊಂಡಿದೆ. ಅದು ಎರಡು ಸತ್ಯ ಆದ್ರಲ್ಲ, ಅದಕ್ಕೆ ನಾವು ಹಿಂಗೆ ಮಾಡ್ತೀವಿ. ಜೀವ ಸತ್ಯ, ಜಗತ್ ಸತ್ಯ, ಬ್ರಹ್ಮ ಸತ್ಯ, ಸತ್ಯ ಸತ್ಯ ಎಲ್ಲ ಸತ್ಯ. ಎಕ್ಸ್ಟೆಂಡ್ ಮಾಡ್ರೆ ಹಂಗೆ, ಜೀವನ ಸುಖ ದುಃಖಗಳೇನಾಗಾದ್ರೆ ತ್ರಿಕಾಲ ಸತ್ಯ. ಈ ಜೀವನ ಸುಖ ದುಃಖಗಳು ತ್ರಿಕಾಲ ಸತ್ಯ ಆದ್ಮೇಲೆ ಅವನಿಗೆ ಬಿಡುಗಡೆಯ ಅನಿಸಿಕೆ ಇರಬೇಕಾ ಇರಬಾರ್ದು? ಬಿಡುಗಡೆ ಅನಿಸಿಕೆ ಆದ್ರೆ ಹಾಗಿದೆಯಾ? ಎಂತಹ ಮಹಾಭಕ್ತನಾಗಿದ್ರು ಚಿಂತೆ ಇಲ್ಲ, ದ್ವೈತಿ ಭಕ್ತ, ಅವನು ದುಃಖ ಬೇಡ, ನೋವು ಬೇಡ, ಅವುಗಳಿಂದ ಬಿಡುಗಡೆ ಆಗಬೇಕು ಅಂತ ಇಷ್ಟಪಟ್ಟೆ ಬರ್ತಾನೆ. ಅವುಗಳಿಂದ ಬಿಡುಗಡೆ ಹೊಂದಬೇಕು ಅಂತ ಅವನು ಯಾವತ್ತಿಗೂ ಆಸೆ ಪಡ್ತಾನೆ. ಅರ್ಥಾತ್ ಬ್ರಾಕೆಟ್ನೊಳಗೆ ಅವನು ವಿರೋಧಿಸ್ತಾನೆ. ಏನನ್ನು ವಿರೋಧಿಸ್ತಾನೆ? ಈ ನೋವಿನ ಭಾವನೆ, ದುಃಖಗಳ ಭಾವನೆ ವಿರೋಧಿಸ್ತಾನೆ. ಹೇಗೆ ಬಿಡುಗಡೆ ಸಾಧ್ಯ? ದೈತಿ ಹೇಳ್ತಾನೆ, ವೈಕುಂಠಕ್ಕೆ ಹೋದ್ಮೇಲೆ ನಿನಗೆ ಬಿಡುಗಡೆ ಆಗ್ತದೆ. ನಾರಾಯಣನ ಸಾನ್ನಿಧ್ಯದಲ್ಲಿ ನೀನು ಬಿಡುಗಡೆ ಆಗ್ತದೆ. ಇಲ್ಲಿ ಅದ್ವೈತಿಗಳು ತರ್ಕ ತರ್ತಾರೆ. ಏನ್ ತರ್ಕ ತರ್ತಾರೆ ಅದ್ವೈತಿಗಳು? ತರ್ಕ ತರ್ತಾರೆ ಇಲ್ಲಿ ಸಾನ್ನಿಧ್ಯ ಎಲ್ಲಿವರೆಗೂ ನಮಗೆ ಲಭ್ಯ ಇದೆ, ಅದು ರಿಸಲ್ಟ್ ತಾನೆ ಅವ್ರ ತರ್ಕ, ಫಲ ತಾನೆ. ಈ ಸುಖದ ಫಲ ಎಲ್ಲಿವರೆಗೂ ಇರ್ತದೆ? ಅವ್ರ ಇಲ್ಲ, ಪುಣ್ಯಗಳು ಇರುವವರೆಗೂ ಇರ್ತದೆ. ಆಯ್ತಾ? ಆಮೇಲೆ ಏನು? ಅವನು ಎಷ್ಟೇ ಅಂದ್ರೂ ಜೀವ ತಾನೇ, ಅವನ ದುಃಖ ಸುಖ ಸತ್ಯನೇ ಅವನಿಗೆ. ಅದನ್ನು ಪುನಃ ಮತ್ತೆ ಅವನು ಜನ್ಮಕ್ಕೆ ಬರ್ತಾನೆ, ಜನ್ಮ ಎತ್ತಾನೆ, ಅದಕ್ಕೆ ಕೋಟ್ ಹಾಕೋದು. ಅಲ್ಲಿ ಹೋದ್ಮೇಲೆ ಪುಣ್ಯಗಳಿರೋರ್ಗೂ ಇರ್ತಾನೆ, ಪುಣ್ಯಗಳು ಖರ್ಚಾದ್ಮೇಲೆ ಇಲ್ಲಿ ಬರ್ತಾನೆ. ಯಥಾ ಮರ್ತ್ಯಲೋಕೆ, ಮತ್ತೆ ಇಲ್ಲೆಲ್ಲ ಹೆಂಗೆ ಬರ್ತಾರೆ ಹಾಗೆ ಅವನು ಬರ್ತಾನೆ. ಹೋಗೋದು ಬರೋದು ನಿಲ್ಲದೇ ಇರುವ ಹಾಗಾದ್ರೆ ಇದು ಅವ್ನು ಜೀವ ಇರೋದೇ ಸತ್ಯ ಅಲ್ವಾ? ಆದ್ದರಿಂದ ಹೋಗೋದು ಬರೋದು ಕೂಡ ಅಷ್ಟೇ. ಒಳ್ಳ ಮುಳ್ಳ ಪೂರ ತಿರುಗಿ ಮತ್ತೆ ಅಲ್ಲೇ ಬರ್ತದದು. ದೈತ್ಯಗಳು ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇಷ್ಟು ನೀವು ತರ್ಕಬದ್ಧವಾಗಿ ಸಾರ್ವತ್ರಿಕ ಅನುಭವದಲ್ಲಿ ನೀವು ಕನ್ವಿನ್ಸ್ ಮಾಡಿದ್ರು ಕೂಡ, ಅವ್ರಿಗೆ ಕನ್ವಿನ್ಸ್ ಆಗಿದ್ರು ಕೂಡ, ಹ್ಞೂ ಹ್ಞೂ ಹ್ಞೂ ಅಂತಲೇ ನಿಮ್ಮ ಜೊತೆ ಹ್ಞೂ ಗುಡ್ತಾ ಇದ್ದಾಗ್ಯೂ ಕೂಡ ಕೊನೆಗೆ ಹೇಳ್ತಾರೆ ಅವರು, ಭಗವಂತ ಭಗವಂತನೇ ಜೀವ ಜೀವನೇ. ಇದರೊಳಗೆ ಸಮಾಧಾನ ಇದೆ. ತತ್ತದಸಿ ತ್ವಂ ತಮಸ್. ತತ್ತದಸ್ತಿ ತ್ವಂ ತಮಸಿ. ಸಮಾಧೌ ಮೂರ್ಛಾಯಾಂ ಸುಷುಪ್ತೌ ಚ ಏನು ಸ್ವಚಿತ್ತ ಸ್ಪಂದನ ಅಭಾವೇ. ಸ್ವಚಿತ್ತ ಸ್ಪಂದನ ಅಭಾವೇ ಅತಃ ದ್ವೈತಂ ತದ್ಭೇದ ಉಚ್ಯತೆ. ಅದನ್ನು ದ್ವೈತ ಏನಪ್ಪ ಅದೇ ನಾ ಹೇಳಿದ್ನಲ್ಲ, ಸುಷುಪ್ತವು ಉದಾಹರಣೆ ಕೊಟ್ಟಿದ್ದಾರೆ. ಸುಷುಪ್ತಿಯಿಂದ ಎಚ್ಚರವಾದ ತಕ್ಷಣವೇ ಅವನಿಗೆ ದ್ವೈತ ಭಾವ ಮೂಡಬಹುದು. ಆ ಅದ್ವೈತ ಭಾವ ಎಲ್ಲಿಂದ ಹುಟ್ಟುತ್ತದು? ಆ ಅದ್ವೈತ ಸ್ಥಿತಿಯಿಂದ ಹುಟ್ಟಿತು. ಹೌದು, ದ್ವೈತಿನಾಂತು ತೇಷಾಂ ಪರಮಾರ್ಥತಶ್ಚ ಅಪರಮಾರ್ಥತಶ್ಚ ಉಭಯತಾಪಿ ದ್ವೈತಮೇವ. ದ್ವೈತಿಗಳಿಗೆ ಪಾರಮಾರ್ಥಿಕವಾದಂತಹ ಭಗವಂತನು ದ್ವೈತ, ವ್ಯಾವಹಾರಿಕವಾದಂತಹ ಜೀವನು ಕೂಡ ದ್ವೈತ. ಅಂದರೆ ಪಾರಮಾರ್ಥಿಕ ನಾರಾಯಣನು ಎಷ್ಟು ನಮ್ಮಿಂದ ಬೇರೆ ಇದ್ದಾನೆ ಅನ್ನೋ ಸತ್ಯವೋ ಅಷ್ಟೇ ಸತ್ಯ ಅವನಿಂದ ನಾವು ಬೇರೆ ಇದ್ದೀವಿ ಅನ್ನೋದು ಕೂಡ ಅಷ್ಟೇ ಸತ್ಯ. ಪಾರಮಾರ್ಥಿಕ ಭಗವಂತನು ಜೀವಾತ್ಮರಿಗಿಂತ ಬೇರೆ ಇದ್ದಾನೆ ಅನ್ನೋದು ಎಷ್ಟು ಸತ್ಯವೋ, ಪಾರಮಾರ್ಥಿಕವಾಗಿ ಸತ್ಯವೋ, ಅಷ್ಟೇ ಸತ್ಯ ಏನು ಭಗವಂತನ ಬಿಟ್ಟುಕೊಟ್ಟು ಜೀವರು ಬೇರೆ ಇದ್ದಾರೆ, ಇದು ಅಷ್ಟೇ ಸತ್ಯ. ಉಭಯತಾಪಿ ದ್ವೈತಮೇವ ಯದಿ ಚ ತೇಷಾಂ ಭ್ರಾಂತಾನಾಂ ದ್ವೈತದೃಷ್ಟಿ ಅಸ್ಮಾಕಂ ಅದ್ವೈತದೃಷ್ಟಿ ಅಭ್ರಾಂತಾನಾಂ ತೇನ ಅಯಂ ಹೇತುನಾ ಅಸ್ಮಚ್ಚ ಅಸ್ಮತ್ಪಕ್ಷ ನ ವಿರುಧ್ಯತೆ ತೈಹಿ. ಯದಿ ಚ ಒಂದು ವೇಳೆ ತೇಷಾಂ ಭ್ರಾಂತಾನಾಂ ದ್ವೈತದೃಷ್ಟಿ ಅವರಿಗೆ, ಯಾರು ಅವರಿಗೆ ಭ್ರಾಂತಿಯಲ್ಲಿ ಇದ್ದಂತಹ ಅವರಿಗೆ ದ್ವೈತ ದೃಷ್ಟಿ ಅನ್ನುವಂಥದ್ದು ಅತಿ ಸತ್ಯವಾಗಿದ್ದರೆ, ಅಸ್ಮಾಕಂ ಅಭ್ರಾಂತಾನಾಂ, ನಮಗೆ ಆ ಭ್ರಮೆ ಇಲ್ಲದೆ ಇದರಿಂದಾಗಿ ಅದ್ವೈತ ದೃಷ್ಟಿಗೆ ಸತ್ಯಂ. ಏನ್ ತಿಳ್ಕೊಂಡ್ರಿ? ಈ ಶಬ್ದ ಉಪಯೋಗ ಮಾಡ್ಲಿಕ್ಕೆ ಎಷ್ಟು ಧೈರ್ಯ ಬರ್ಬೇಕು ಗೊತ್ತಾ? ಭ್ರಾಂತಾನಾಮ್ ಅಂದ್ರೇನು? ಭ್ರಾಂತಿ, ಭ್ರಾಂತಿಗೆ ಒಳಪಟ್ಟವರ ಅವರಿಗೆ ದ್ವೈತವು ಸತ್ಯ. ಹೌದಾ? ತೇಷಾಂ ಭ್ರಾಂತಾನಾಂ ದ್ವೈತ ದೃಷ್ಟಿ. ಅವ್ರ ದೃಷ್ಟಿ ಹೇಗಿರ್ತದೆ? ದ್ವೈತ ದೃಷ್ಟಿ ಇರ್ತದೆ. ಲಾಜಿಕ್ ಉಲ್ಟಾ ಮಾಡ್ರಿ. ದ್ವೈತ ದೃಷ್ಟಿಯಲ್ಲಿ ಇದ್ದವರೆಲ್ಲ ಭ್ರಾಂತರು. ಧೈರ್ಯ ಬೇಕ್ರಿ ಹೇಳಲಿಕ್ಕೆ. ಅದರೊಳಗೂ ವನವಾಸಿ ರಾಮಂದ್ರ ಕೂತ್ಕೊಂಡು ಹೇಳ್ಬೇಕಂದ್ರೆ ಇನ್ನಾ ಕಷ್ಟ. ನೌ ವಿ ಆರ್ ಫೈನ್, ನೌ ವಿ ಹ್ಯಾವ್ ಗಾಟ್ ಅವರ್ ಓನ್ ರಾಮ ಮಂದಿರ. ಈಗ ಅದ್ವೈತಿ ಪ್ರಬೋಧಕ್ಕೆ ಸಂಗಿ ರಾಮ ಮಂದಿರ. ಕೇಳ್ಕರ್ ಎಲ್ಲ ಇದ್ದಾರೆ ಪ್ರದರ್ಶನಕ್ಕೆ. ಶಿವ ಇದ್ದಾನೆ, ದೇವಿ ಇದ್ದಾಳೆ, ವನ್ನವಗ್ರಹ ಎಲ್ಲ ಒಳಗಡೆ. ಪೂಜ್ಯ ಸ್ವಾಮೀಜಿ ಹೇಳ್ತಾರೆ ಅಮೆರಿಕಾ ಟೆಂಪಲ್ಸ್ ಹೇಗೆ ಅಂದ್ರೆ ಎಕ್ಸಿಬಿಷನ್ ಆಫ್ ಇಂಡಿಯನ್ ಇಂಡಿಯನ್ ಗಾಡ್ಸ್ ಅಂತ. ಒಳಗೆ ಹೋಗ್ಬಿಟ್ರೆ ದೇವ್ರಿಗೆ ಒಳಗೆ ಆ ದೇವ ಕೆಲವರು ಈಗ ಒಂದ್ರ ನೋಡ್ಬಿಟ್ಟು ನಮಸ್ಕಾರ ಮಾಡ್ಬಿಡ್ತಾರೆ. ಅವ್ರ ಅದ್ವೈತಿಗಳು ಒಂದೊಂದಕ್ಕೂ ಹೋಗಿ ನಮಸ್ಕಾರ. ಅದ್ವೈತಿ ಇನ್ವೇರಿಯಬಲಿ ಎಲ್ಲ ದೇವಸ್ಥಾನ ನೋಡ್ರಿ. 99 ಇಲ್ಲಿ ಹಂಗೆ ಆಗಿದೆ. ಮೊದಲೊಂದು ಗಣಪತಿ ಅಂದ್ರೆ ಗಣಪತಿ ಮಾತ್ರ ಇರ್ತಿದ್ರು ನೋಡಿ. ಎಷ್ಟು ಬಂದ್ರು ನೋಡ್ರಿ ಗಣಪತಿ. ಗಣಪತಿ ಆತ ಅದಾತ ಇದಾತ. ಎಲ್ಲ ಮಾಡಿದ್ರು. ಅವ್ರದ್ದು ಲಾಜಿಕ್ ಏನಂದ್ರೆ ಅವರವರ ಇಷ್ಟ ದೇವತೆಗಳನ್ನೆಲ್ಲ ನಾವಿಲ್ಲಿ ಇಟ್ಬಿಟ್ವಿ ಅಂತಂದ್ರೆ ಎಲ್ಲರೂ ಇಲ್ಲಿ ಬರ್ತಾರೆ. ಅವ್ರ ಲಾಜಿಕ್ ಇಷ್ಟೋಕೆ. ಪಾಪ ಏನ್ ಮಾಡ್ಬೇಕು? ಭ್ರಾಂತರು. ಭ್ರಾಂತಾನಾಂ ದ್ವೈತ ದೃಷ್ಟಿ ಅಸ್ಮಾಕಂ ಅದ್ವೈತ ದೃಷ್ಟಿ ಅಭ್ರಾಂತಾನಾಂ ತೇನ ಅಯಂ ಹೇತುನ ಅಸ್ಮತ್ ಪಕ್ಷ ನ ವಿರುದ್ಧತೆ ತೈಹಿ. ನಮ್ಮ ಪಕ್ಷವು ಅವರನ್ನ ವಿರೋಧಿಸುವುದಿಲ್ಲ. ಇಂದ್ರ ಮಾಯಾಭಿ ಪುರುರೂಪ ಈಯತಿ ನ ತು ತದ್ವಿತೀಯಮಸ್ತಿ ಇತಿ ಶ್ರುತಿ. ಇದು ಕೋಟ್ ಬೃಹದಾರಣ್ಯಕ ಕೋಟ್ ಇದೆ. ಕೊಟೇಶನ್ ಫ್ರಮ್ ಬೃಹದಾರಣ್ಯಕ. ಅವನು ಏನ್ ಮಾಡ್ತಾನೆ? ಒಂದು ಮದವೇರದ ಆನೆ ಮೇಲೆ ಕೂತ್ಕೊಂಡಿದ್ದಾನೆ. ಕೂತ್ಕೊಂಡು ಅವನು ಹೇಳ್ತಾನೆ, ನಿನ್ನ ಆನೆಯನ್ನ ನನ್ನ ಹತ್ರ ಕಳಿಸ್ಕೊಡು ಅಂತ ಹೇಳ್ತಾನೆ. ಯಾರು ಹೇಳ್ತಾರೆ? ಇಸ್ ಔಟ್ ಆಫ್ ಮೈ ಮೈಂಡ್. ನೆಲದ ಮೇಲೆ ಒಬ್ಬ ಹುಚ್ಚ ನಿಂತ್ಕೊಂಡಿದ್ದಾನೆ. ಅಲ್ಲಿ ಮದ್ದಾನೆ ಮೇಲೆ ಒಬ್ಬ ಕೂತ್ಕೊಂಡಿದ್ದಾನೆ. ಈ ಹುಚ್ಚ ಬಾರಲೇ ತಗೊಂಡು ಬಾರ ಬಾರ ಬಾರ ನೀನು ಆನೆ ತಗೊಂಡು ಬಾ ಅಂತ ಅವ ಹೇಳಿದ್ದಕ್ಕೆ ಅವ ಆ ಮದ್ದಾನೆ ಅಂತ ತಗೊಂಡು ಬರ್ತಾನ? ಯಾಕೆ ಬರಂಗಿಲ್ಲ? ಅದಕ್ಕೆ ನಮಗೆ ಇರೋದು ಬಾಳಂಗಿಲ್ಲ ಅವ್ರನ್ನ. ನಾವು ಇರೋದು ಯಾಕೆ ಮಾಡೋದಿಲ್ಲ ಅಂದ್ರೆ ಭ್ರಾಂತರು ಏನ್ ಮಾಡ್ಲಿಕ್ಕೆ ಆಗ್ತದೆ, ಇಟ್ಕೊಂಡಾರ ಇಟ್ಕೊಂಡ ಇಂದ್ರೋ ಮಾಯಾಭಿಹಿ ಪುರುರೂಪ ಈಯತೆ. ಇಂದ್ರನು ಅನೇಕ ರೂಪಗಳನ್ನು ಧರಿಸ್ತಾನೆ ಅನ್ನುವಂಥದ್ದಲ್ಲಿ ಅದು ಬೃಹದಾರಣ್ಯಕ ಭಾಗದವ ಬರ್ತದೆ. ಇದು ಹೇಳ್ತಾರೆ ಇತಿ ಶ್ರುತಿ ಯಥಾ ಮತ್ತ ಗಜಾರೂಢ ಉನ್ಮತ್ತಂ ಭೂಮಿಷ್ಠಂ ಗಜಾರೂಢೋಹಂ ವಾಹ್ಯ ಮಾಂ ಪ್ರತಿ ಇತಿ ಬ್ರುವಾಣಂ ಅಪಿ ತಂ ಪ್ರತಿ ನ ವಾಹಯತಿ ಅವಿರೋಧ ಬುದ್ಧ್ಯಾ ತದ್ವತ್. ಹೀಗಿದೆ ನೋಡಪ್ಪ, ಅವನು ಮದುವೆಯಿರದ ಆನೆ ಮೇಲೆ ಕೂತ್ಕೊಂಡಿದ್ದಾನೆ. ಮತ್ತ ಗಜಾರೂಢ ಉನ್ಮತ್ತಂ ಭೂಮಿಷ್ಠಂ, ಇನ್ನೊಬ್ಬನು ಕೆಳಗೆ ನಿಂತು ಅಂತಾನೆ ಹುಚ್ಚಾವ, ಅವ ಭ್ರಾಂತ. ಈ ಭ್ರಾಂತನ ಕೆಳಗೆ ನಿಂತ್ಕೊಂಡು ಹೇಳ್ತಾನೆ, ಏನಂತ ಹೇಳ್ತಾನೆ, ಗಜಾರೂಢೋಹಂ ವಾಹಯ ಮಾಂ ಪ್ರತಿ. ಏ ಗಜಾರೂಢನಾದಂತಹ ನೀನು ಈಗ ನಿನ್ನ ಆನೆಯನ್ನು ತಗೊಂಡು ನನ್ನ ಹತ್ರ ಬಾ, ನನ್ನ ಕಡೆಗೆ ಬಾ ಅಂತಾನೆ. ಇತಿ ಬ್ರುವಾಣಮಪಿ, ಹೀಗೆ ಹೇಳದಾಗಿ ಕೂಡ ತಂ ಪ್ರತಿ ನ ವಾಹಯತಿ, ಅವನ ಕಡೆಗೆ ಆ ಆನೆಯನ್ನು ತಗೊಂಡು ಹೋಗೋದಿಲ್ಲ. ಮೊದಲೇ ಹುಚ್ಚ, ಈ ಕಡೆಗೆ ಆನೆ ಮೊದಲೇ ಮದ ಏರಿದೆ. ಈ ಆನೆಯನ್ನು ತಗೊಂಡು ಹೋದ್ರೆ ಏನಾಗ್ತದೆ ಅಂತ ಅವನಿಗೆ ಗೊತ್ತು. ಇವನ ಕರೀತಾನಲ್ಲೋ, ಕರೀತಾನೆ ಹುಚ್ಚ, ಕರೀಲಿ ಬಿಡು. ಅದರಿಂದ ಏನ್ ಮಾಡ್ತಾನೆ, ನ ವಾಹಯತಿ ಅವಿರೋಧ ಬುದ್ಧ, ಅವನ ಬಗ್ಗೆ ಇವನಿಗೇನು ವಿರೋಧ ಇಲ್ಲ. ಭ್ರಾಂತನ ಬಗ್ಗೆ ಇವನಿಗೇನು ವಿರೋಧ ಇಲ್ಲ. ತತಃ ಪರಮಾರ್ಥತಃ ಬ್ರಹ್ಮವಿತ ಆತ್ಮೈವ ದ್ವೈತಿನಾ. ಪಾರಮಾರ್ಥಿಕವಾಗಿ ದ್ವೈತಿಗಳು ಎಲ್ಲರೂ ಬ್ರಹ್ಮಜ್ಞಾನಿಗಳೇ. ಪಾರಮಾರ್ಥಿಕವಾಗಿ ಎಲ್ಲರೂ ಬ್ರಹ್ಮಸ್ವರೂಪರೇ ಆಗಿದ್ದಾರೆ. ತೇನ ಅಯಂ ಹೇತುನ ಅಸ್ಮತ್ ಪಕ್ಷ ನ ವಿರುದ್ಧತೆ ತೈಹಿ. ಈ ಅದ್ವೈತಿಗಳ ಫಿಲಾಸಫಿನ ಎಷ್ಟು ಶ್ರೀಮಂತ ಫಿಲಾಸಫಿ ಇದೆ ಅಂತಂದ್ರೆ, ಈ ದ್ವೈತಿಯನ್ನು ನಾನು ವಿರೋಧ ಮಾಡಿದ್ದೆ ಆದರೆ, ಬಹಳ ಚಂದ ಹೇಳ್ತೇನೆ, ಈ ದ್ವೈತಿಯನ್ನು ನಾನು ವಿರೋಧ ಮಾಡಿದ್ದಾದ್ರೆ ನನ್ನ ಫಿಲಾಸಫಿ ಏನು ಹೇಳ್ತದೆ, ಅವನು ಬ್ರಹ್ಮಸ್ವರೂಪ ಅಂತ ಹೇಳ್ತದೆ, ಅವನು ನಾನು ಒಂದೇ ಅಂತ ಹೇಳ್ತದೆ. ಅವನು ನಾನು ಒಂದೇ ಅಂತ ಹೇಳಿದ ನಾನು ಅವನನ್ನು ವಿರೋಧ ಮಾಡಿದರೆ ನನ್ನನ್ನು ನಾನು ವಿರೋಧ ಮಾಡಿದಂಗಾಯ್ತು. ಆದ್ದರಿಂದ ಯಾವ ದ್ವೈತಗಳು ನನಗೆ ವಿರೋಧ ಇಲ್ಲ ಅಂತ. ಅದ್ವೈತಿಗಳಿಗೆ ಯಾವ ದ್ವೈತಿಗಳು ಅಂದರೆ, ಅವ ಬೌದ್ಧ ಆಗಿರ್ಬೋದು, ಕಾಣಾದ ಆಗಿರ್ಬೋದು, ಅವನು ಜೈನ ಆಗಿರ್ಬೋದು, ಇವರೆಲ್ಲ ಏನಿದ್ದಾರೆ, ಇವರು ಯಾರೂ ನನಗೆ ವಿರೋಧ ಇಲ್ಲ ಅಂತ ಹೇಳ್ತಾರೆ. ಅಕಾಮಡೇಟ್ಸ್ ಎವ್ರಿಬಡಿ. ನ್ಯಾಚುರಲ್ ಫಿಲಾಸಫಿನ ಹಂಗದ, ನಾವೇನು ಮಾಡ್ಲಿಕ್ಕಾಗ್ತದೆ? ಅದ್ವೈತ ಏನು, ಅದ್ವೈತ ತಿಳುವಳಿಕೆ ಇದೆ, ಅದು ಎಷ್ಟು ಉಚ್ಚ ಮಟ್ಟದ ತಿಳುವಳಿಕೆ ಇದೆ ಅಂತಂದ್ರೆ, ಯಾರನ್ನು ವಿರೋಧ ಮಾಡೋದೇ ಇಲ್ಲ. ಅದು ಇವು ಸುಮ್ಮನೆ ರಂಗೋಲಿ ಹಾಕೋದು ಎಲ್ಲ ವಿರೋಧ ಮಾಡ್ತಿರ್ತಾವ. ಇದು ಈ ಆನೆ ಬರ್ತದೆ, ನಮ್ಮಲ್ಲಿ ಬರ್ತಿತ್ತು, 3000 ಮಟ್ಟ ಆನೆ ಬರ್ತಿತ್ತು, ಪ್ರತಿ ದಿವಸ ಬರೋದು. ಬ್ರಾಹ್ಮಣರು ಓಣಿ ಕೇಳ್ತೀಯ, ಹಸುವಿಗೆ ಅಂತೇಳಿ ಹಣ್ಣು ಅಕ್ಕಿ ತರ ಇಟ್ಟಿರ್ತಾರೆ ಮನೆಯೊಳಗೆ, ಅವು ಪರ್ಮನೆಂಟ್ ಹಸು ಬರ್ತಿರ್ತವೆ. ಅದು ಆನೆನೂ ಬರ್ತದೆ ಸೋಮವಾರ, ಪ್ರತಿ ಸೋಮವಾರ ಬರೋದು ಆನೆ ಅದು ಕಿಲ್ಲೆದೊಳಗೆ. ಆ 3000 ಮಟ್ಟ ಆನೆ, ಕಾಯಿ ಬಾಳೆಹಣ್ಣು ಅಕ್ಕಿ ಅದಕ್ಕೂ ತಗಿಟ್ಬಿಡ್ತೀವಿ. ಬಂತು ಅಂದ್ರೆ ಎಲ್ಲ ಕೊಟ್ಕೋತ ಹೋಗೋದು. ಹೌದಾ? ಈ ಆನೆ ನಮ್ಮ ಊರಿನೋ ಬರ್ಬೇಕಷ್ಟು ದೂರದಿಂದ ಬರ್ತಿತ್ತು. ಅದು ಒಂದು 200 meters ಇರ್ಬೋದು, 200-300 meters ಇರ್ಬೋದು, ಅದು ದೂರದಿಂದ ಬರ್ತಿತ್ತು. ಅದು ಓಣಿ ತುಂಬ ನಾಯಿಗಳು, ಅಯ್ಯೋಯ್ಯೋಯ್ಯೋಯ್ಯೋ ಇಷ್ಟು ರಾಗ ಮಾಡೋ ನಾಯಿಗಳು ಅಂದ್ರೆ ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ನಮ್ಮನೆ ಪಕ್ಕಕ್ಕೆ ಕಾಳೆ ಅಂತಿತ್ತು ಆ ನಾಯಿ ಹೆಸರು ಕಾಳೆ. ಇಲ್ಲಿ ಕಚ್ಚದ ಕಚ್ಚದ್ ನೋಡಿ ಎಲ್ಲೋ ಅಂತ ಕಚ್ಚದ ಕಾಳೆ ಅಂತ ಕಾಳು ಕಾಳೆ. ಸೊ ಆ ನಾಯಿ ಭಾರಿ ಭಾರಿ ಸೌಂಡ್ ಅದು, ಅದ್ರ ಸೌಂಡ್ ಕೇಳಿದ ತಕ್ಷಣ ಹೊರಬರು, ಆಮೇಲೆ ಒಳಗೆ ಹೋಗಿ ಹೇಳೋದು ಆನೆ ಬಂದದ ಅಂತ ಹೇಳೋದು, ಆಮೇಲೆ ಅವರೆಲ್ಲ ತೊಗೊಂಬಂದು ಇಡೋರು. ಆನೆ ಏನ್ ಮಾಡ್ತಿತ್ತು? ಏ ಏನು ಮಾಡೋದಿಲ್ಲಲ್ರಿ, ಆನೆ ಎತ್ತೆತ್ತಿ ಆಶೀರ್ವಾದ ಹ್ಮ್ ಹ್ಮ್ ಬೊಗಳ್ತೀಯ ಹ್ಮ್ ಬೊಗಳ್ತೀಯ. ಕರಿಯವ್ರ ಮನೆ ಕಳೆಯ, ಕರಿಯವ್ರ ಮನೆ ಕಳೆ ಇತ್ತಲ್ಲ, ಕ್ಲೀನ್ ಅದು ಅವು ಅನ್ನೋದಕ್ಕೂ ಇದು ಸೊಂಡು ಮೇಲೆ ಐತಿ ಪಾಠ ನೋಡಿ. ವಿರೋಧ ಇಲ್ಲ, ಬಗಳು ಬಗಳು ಓಕೆ ಬಗಳು ಹ್ಮ್ ಬಗಳು. ದೈತ್ಯಗಳಿಗೆ ಯಾರ ಬಗ್ಗೆನೂ ವಿರೋಧ ಇಲ್ಲ, ವಿ ಅಕಾಮಡೇಟ್ ದಮ್. ನಾಯಿಗಳಿಗೆ ಏನ್ ಮಾಡ್ಬೇಕಾಗ್ತದೆ? ಅದಕ್ಕೆ ನಾವು ಜನರಲ್ನೆಲ್ಲ ಹೊರಕ್ ಕೊಟ್ಟು ಮಾಡಲ್ಲ, ಯಾರು ನಮ್ಮ ಹತ್ರ ಅಧ್ಯಯನಕ್ಕೆ ಬರ್ತಾರೆ ಅವ್ರಿಗೆ ಇಷ್ಟ ಹೇಳ್ತೇವೆ ಅಷ್ಟೇ. ಅವರೇ ಎಕ್ಸಾಂಪಲ್ ಕೊಟ್ಟಿರೋದನ್ನು ಅದು ಕರೆಕ್ಟ್ ಆಗಿ ಇದೆ ಅದನ್ನು ಹೇಳ್ತೀವಿ. ಇದು ನಮ್ದು ಪರ್ಸನಲ್ ಎಕ್ಸಾಂಪಲ್ ಇದು. ನ್ಯಾಚುರಲ್ ಅಫೆಂಡ್ ಆಗ್ತದಲ್ಲ, ಬಟ್ ಇದನ್ನು ಹೇಳದೇ ಇರೋಕ್ಕೂ ಆಗೋದಿಲ್ಲ. ಇಸ್ ಅ ರಾಂಗ್ ಪ್ರಾಕ್ಟೀಸ್, ಇಸ್ ಅ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಹೌ ಡ್ ಯು ಅಲೋ ದೆಮ್ ಟು ಕಂಟಿನ್ಯೂ ದಟ್? ಮಾಡಿದ್ದಾರೆ ಆ ಪ್ರಶ್ನೆ ಬೇರೆ. ಯಾರು ನಿಲ್ಲಿಸೋದು ಯಾವುದು ನಿಲ್ಲುವುದಿಲ್ಲ, ಯಾರು ಮಾಡೋದ್ರಿಂದ ಯಾವುದು ಉಂಟಾಗೋದಿಲ್ಲ. ಪಾರಮಾರ್ಥವಾಗಿ ನೋಡಿದ್ದೇ ಆದರೆ ದೈತ್ಯಗಳೆಲ್ಲರೂ ಕೂಡ ಆತ್ಮಸ್ವರೂಪರೇ ಇದ್ದಾರೆ. ಆದ್ರೆ ನಾನು ವಿರೋಧ ಮಾಡಿದರೆ ಸರಿ ಹೊಂದಿ ಬರುವುದಿಲ್ಲ. ಅದು ಆತ್ಮಸ್ವರೂಪ ಅಂತ ಹೆಂಗೆ ಕರೆಯೋಣ? ನೀವೆಲ್ಲರೂ ನನ್ನ ಆತ್ಮಸ್ವರೂಪರೇ ಇದ್ದೀರಿ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಎಷ್ಟೋ ಸಲ ನಾನು ವಿಚಾರ ಮಾಡ್ತೇನೆ ವೇದಿಕೆ ಮೇಲೆ ಆತ್ಮೀಯರೇ ಶಬ್ದ ದೈತ್ಯಗಳ ಬಾಯಿಂದ ಬರುವುದಿಲ್ಲ. ನೀವು ಅಬ್ಸರ್ವ್ ಮಾಡ್ರಿ, ನಾ ಭಾರಿ ಕಿಲಾಡಿ ಇದ್ದವೆಲ್ಲ ಬಾಯಿ ಅಬ್ಸರ್ವ್ ಮಾಡಿರ್ತೇನೆ ನಾ. ಅವ್ರ ಬಾಯಿಂದ ಆತ್ಮೀಯರು ಅಂತ ಶಬ್ದ ಬರುವುದಿಲ್ಲ. ಹೆಂಗ್ ಬರ್ತಾ ಹೇಳ್ರಿ ನೋಡೋಣ. ಜೀವಾತ್ಮರೆ ಅಂತ ಬರ್ತದೆ ಬೇಕಾದ್ರೆ, ಎಲ್ಲ ಪುಣ್ಯಾತ್ಮರೆ ಅಂತ ಬರ್ತದೆ, ಎಲ್ಲ ಪಾಪಾತ್ಮರೆ ಅಂತ ಬರ್ತದೆ. ಆದರೆ ಆತ್ಮೀಯರು ಅಂತ ಶಬ್ದ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಆತ್ಮೀಯರ ಶಬ್ದ ಒಂದಾಗ ಸಂಸ್ಕೃತ ಕಲಿತವರು ಇಷ್ಟಾದ್ರೂ ಅರ್ಥ ಮಾಡ್ಕೊಳ್ತಾರೆ. ಆತ್ಮ ಅಂದ್ರೆ ನಾನು, ಆತ್ಮೀಯರಂದ್ರೆ ನನ್ನ ಸ್ವರೂಪರೇ. ನನ್ನ ಸ್ವರೂಪರೇ ಹೆಂಗಾಗ್ತಾರೆ? ನಿನ್ನ ಬೇರೆ, ನಾನ ಬೇರೆ, ಅವನ ಬೇರೆ, ಅವಳ ಬೇರೆ, ಎಲ್ಲ ಬೇರೆ ಬೇರೆ. ಅವ್ರ ಬಾಯಿಂದ ಆತ್ಮೀಯರು ಅಂತ ಬರೋದಿಲ್ಲ. ಈವನ್ ಕ್ರೌಡಿಗೆ ಸಮಾಧಾನ ಮಾಡಬೇಕು ಅಂತ ನಾಟಕೀಯವಾಗಿಯೂ ಕೂಡ ಬರೋದಿಲ್ಲ. ಬರೋದಿಲ್ಲ. ಪೋ ತೀನ ಅಯಂ ಹೇತುನ ಅಸ್ಮತ್ ಪಕ್ಷ ನ ವಿರುದ್ಧತೆ ತೈಹಿ. ಈ ರೀತಿಯಲ್ಲಿ ನಮ್ಮ ಪಕ್ಷವು ಅವರನ್ನು ಎಂದೂ ವಿರೋಧಿಸುವುದಿಲ್ಲ. ದ್ವೈತಂ ಅದ್ವೈತ ಭೇದ ಇತಿ ಉಕ್ತೇ ದ್ವೈತಮಪಿ ಅದ್ವೈತವತ್ ಪರಮಾರ್ಥ ಸತ್ ಇತಿ ಸ್ಯಾತ್ ಕಸ್ಯಚಿತ್ ಆಶಂಕಾ ಇತ್ಯತಃ ಆಹ. ದ್ವೈತಂ ಅದ್ವೈತ ಭೇದ. ದ್ವೈತವು ಅದ್ವೈತದಿಂದಲೇ ಬಂದಿರುವಂತಹ ಭೇದ ಎಂದು ಹೇಳಿದ ನಂತರ ಇತಿ ಉಕ್ತಿ. ಅವಾಗೇನಾಯ್ತು ಹೇಳ್ರಿ ನೋಡಿ, ಈ ನನ್ನ ಮಾತು ಸರಿ ಕೇಳಿಸ್ಕೊಳ್ರಿ. ಪರಿಪೂರ್ಣ ಸತ್ಯವಾದದ್ದು ಅದ್ವೈತ, ಅಂತಃಪೂರ್ಣ ಬಹಿಷ್ಪೂರ್ಣ ಪರಿಪೂರ್ಣ ಸತ್ಯ, ಕಾಲತಃ ದೇಶತಃ ವಸ್ತುತಃ ಭೇದರಹಿತವಾದ ಸತ್ಯ. ಈ ಸತ್ಯದಿಂದ ದ್ವೈತವು ಹೊರಗೆ ಬಂದಿದೆ ಅಂತಾಗಿದ್ದಾದರೆ ಅದು ಕೂಡ ಸತ್ಯವೇ ತಾನೆ? ಮಣ್ಣಿನ ಮುದ್ದೆಯಿಂದ ಘಟವು ಹೊರಗೆ ಬಂದಿದೆ ಅಂದರೆ ಘಟವು ಮಣ್ಣೆ ತಾನೆ? ಹಾಗಾದರೆ ಭಗವತ್ತತ್ವವು ಪಾರಮಾರ್ಥಿಕ ಸತ್ಯ ಎಷ್ಟೋ ಅಷ್ಟೇ ದ್ವೈತವು ಕೂಡ ಪಾರಮಾರ್ಥಿಕ ಸತ್ಯ. ಭೇದ ಎಣಿಸ್ಕೋಬೇಕಾದ ಪ್ರಶ್ನೆ ಅಲ್ಲ, ಅದೆಲ್ಲ ಡೌಟ್ ಇಲ್ಲ. ದ್ವೈತಂ ಅದ್ವೈತ ಭೇದ ಇತಿ ಉಕ್ತಿ, ದ್ವೈತಮಪಿ ಅದ್ವೈತವತ್, ದ್ವೈತವು ಕೂಡ ಅದ್ವೈತವೇ ಅನ್ನುವ ಸಂದೇಹ ಉಂಟಾಗಬಹುದಲ್ಲ. ದ್ವೈತವು ಅದ್ವೈತ ಅನ್ನುವಂಥದ್ದು ಹೆಂಗಾಗ್ಲಿಕ್ಕೆ ಸಾಧ್ಯ? ಸಂದೇಹ ಉಂಟಾಗಬಹುದಲ್ವೇ? ಏನು ಸಂದೇಹ? ದ್ವೈತವು ಅದ್ವೈತದಿಂದ ಪಾರಮಾರ್ಥಿಕ ಸತ್ಯವಾದ ಅದ್ವೈತದಿಂದ ಬಂದಿದ್ದರಿಂದಾಗಿ ಹೊರಗೆ ಬಂದಿರುವಂತಹ ಈ ದ್ವೈತವು ಕೂಡ ಅಷ್ಟೇ ಪಾರಮಾರ್ಥಿಕ ಸತ್ಯ ಅನ್ನುವ ಸಂದೇಹ ಸಂಶಯ ಬಂದರೆ ಅದಕ್ಕಾಗಿ ಈ ಶ್ಲೋಕ ಬರ್ತದೆ. ಮಾಯಯಾ ಭಿದ್ಯತೆ ಹೇತತ ನಾನ್ಯಥಾಜಂ ಕಥಂಚನ ತತ್ವತೋ ಭಿದ್ಯಮಾನೇಹಿ ಮರ್ತ್ಯತಾಮಮೃತಂ ವ್ರಜೇತ. ಮಾಯಯಾ ಭಿದ್ಯತೆ ಹೇತತ ನಾನ್ಯಥಾಜಂ ಕಥಂಚನ ತತ್ವತೋ ಭಿದ್ಯಮಾನೇಹಿ ಮರ್ತ್ಯತಾಮಮೃತಂ ವ್ರಜೇತ. ಇದು ದ್ವೈತೀಯವಾದ, ನಮ್ಮದು ಸತ್ಯನೇ ನಿಮ್ಮದು ಸತ್ಯನೇ, ನಾವು ಮೊದಲು ಹೇಳಿದ್ವಿ ನಿಮಗೆ ಎರಡು ಸತ್ಯ ಅಂತ ಹೇಳಿದ್ವಿ, ಸರಿ ಆಯ್ತಲ್ಲ? ನಾವು ಮೊದಲು ಎರಡು ಸತ್ಯ ಅಂತ ಹೇಳಿದ್ವಿ ಇಲ್ಲ, ಭಗವಂತನು ಸತ್ಯ, ಜೀವನು ಸತ್ಯ. ಈ ಜೀವ ಭಗವಂತನಿಂದ ಬಂದಿದ್ದರಿಂದಾಗಿ ಭಗವಂತ ಎಷ್ಟು ಪಾರಮಾರ್ಥಿಕ ಸತ್ಯವೋ ಅಷ್ಟು ಜೀವನು ಕೂಡ ಪಾರಮಾರ್ಥಿಕ ಸತ್ಯ. ಆದ್ದರಿಂದ ಜೀವ ಸತ್ಯಂ. ನೀವೇನು ಮಾತಾಡ್ತೀರಿ? ಅದು ಹೆಂಗೆ? ದ್ವೈತಮಪಿ ಅದ್ವೈತವತ್ ಪರಮಾರ್ಥ ಸತ್, ದ್ವೈತವು ಕೂಡ ಅದ್ವೈತಗಳಂತಲೇ ಪಾರಮಾರ್ಥಿಕ ಸತ್ಯ. ಆ ಡೌಟ್ ಬಂದಾಗ ಹೇಳ್ತಾರೆ, ಈ ಬರೋದು ಹುಟ್ಟೋದು ಅಂದ್ರೆ ಏನು ಗೊತ್ತಾಯ್ತಮ್ಮ? ನಮ್ಮ ಹೇಳಿಕೆ ಪ್ರಕಾರ ಇದು ಬರೋದು ಅಂತ ಏನಿದೆಯೋ, ಭೇದ ಹೊರಗೆ ಬಂತು ಅದನ್ನು ಹೊರತುಪಡಿಸಿ ಇದು ಹುಟ್ಕೊಂತು ಅಂತ ನಾವೇ ನೀವು ಏನು ಹೇಳ್ತಾ ಇದ್ದೀರೋ ಅದ್ರ ಬಗ್ಗೆ ನಾವು ಹೇಳೋದೇನು ಅಂತಂದರೆ, ಹೊರಗೆ ಬರೋದು ಅಂದ್ರೆ ಏನು, ಹುಟ್ಟೋದು ಅಂದ್ರೆ ಏನು, ಹುಟ್ಟಿ ಬರುವುದು ಅಂದ್ರೆ ಏನು, ಸೃಷ್ಟಿ ಆಗೋದು ಅಂದ್ರೆ ಏನು ಹೇಳ್ತಾರೆ? ಮಾಯಯಾ ಭಿದ್ಯತೆ ರಜ್ಜುವಿನಿಂದ ಸರ್ಪವು ಹುಟ್ಟಿಕೊಂಡಂತೆ, ರಜ್ಜುವಿನಿಂದ ಸರ್ಪವು ಹುಟ್ಟಿಕೊಂಡಂತೆ, ರಜ್ಜುವಿನಿಂದ ಸರ್ಪವು ಹೊರಗೆ ಬಂದಂತೆ, ರಜ್ಜುವಿನಿಂದ ಸರ್ಪವು ಸೃಷ್ಟಿ ಆದಂತೆ. ಅವೆಲ್ಲ ಶಬ್ದಗಳು ಪ್ರಯೋಗಿಸಲ್ಪಟ್ಟಿವೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ. ಮಾಯಯಾ ಭಿದ್ಯತೆ ಹಿ ನ ಅನ್ಯಥಾ ಅಜಂ ಕಥಂಚನ. ಅಜಂ ಮಾ ಮಾಯೆಯಿಂದ ಹುಟ್ಟಿದ್ದೇ ವಿನಃ ಹುಟ್ಟುರಹಿತವಾದ ಆತ್ಮನಿಗೆ ಹುಟ್ಟೆಲ್ಲಿದು? ಹುಟ್ಟುರಹಿತವಾದ ಆತ್ಮನಿಗೆ ಹುಟ್ಟು ಎಲ್ಲಿದು? ಎಲ್ಲಿಯೇ ಹುಟ್ಟು ಅವನಿಗೆ? ಆದ್ರೆ ಜಗತ್ ಹುಟ್ಟಿದೆ ಅಂತ ಹೇಳಿದ್ದಾದ್ರೆ ಮಾಯಯಾಯೇವ. ಸಂದೇಹವನ್ನ ಪ್ರಕಟಪಡಿಸುವುದು ಮಾತ್ರ ಮುಖ್ಯ ಅಲ್ಲ, ಸಂದೇಹವನ್ನು ಪ್ರಕಟಿಸಿದ ನಂತರ ಅದಕ್ಕೆ ಪರಿಹಾರವನ್ನು ಕೂಡ ಅಲ್ಲಿ ತೋರಿಸ್ಬೇಕು. ಈಗ ಸೃಷ್ಟಿಯು ಹುಟ್ಟಿತು. ಎಲ್ಲಿಂದ ಹುಟ್ಟಿತು? ಆ ಏಕಮೇವ ಅದ್ವಿತೀಯನಾದ ಬ್ರಹ್ಮನಿಂದ ಸೃಷ್ಟಿಯು ಹುಟ್ಟಿತು. ಇವನಂತಾನೆ ಅದು ಸತ್ಯ ಇದು ಸತ್ಯ. ಆದ್ದರಿಂದ ನಾವು ಮೊದಲೇ ಹೇಳಿದ್ವಿ ಎರಡು ಸತ್ಯ, ನಾವು ನಮ್ದೇ ಫಿಲಾಸಫಿ ಕರೆಕ್ಟ್. ಅದ್ವೈತ ಹೇಳ್ತಾನೆ ಹುಟ್ಟು ಏನಪ್ಪ ಹುಟ್ಟು? ತಂದೆಗೆ ಮಕ್ಕಳು ಹುಟ್ಟಿದಂತೆ ಹುಟ್ಟಿದ್ರ? ಯಾವ ಥರ ಹುಟ್ಟಿದು? ಮಾಯಯಾ, ಇದು ಮಾಯಾ ಜನ್ಮ. ಏಕೆಂದರೆ ಜನ್ಮರಹಿತವಾದ ಆತ್ಮನಿಂದ ಯಾವ ಜೀವರಾಶಿಗಳು ಹುಟ್ಟಲು ಸಾಧ್ಯವಿಲ್ಲ. ಜನ್ಮರಹಿತವಾದ ಆತ್ಮ ಅಂತ ನೀವು ಯಾವಾಗ ಶಬ್ದ ಪ್ರಯೋಗ ಮಾಡಿದ್ರೆ ಆವಾಗ ಏನು ಮಾಡಿದ್ರಿ ಅಂತಂದರೆ ಅವನಿಗೆ ವಿಕಾರಗಳಿಲ್ಲ. ವಿಕಾರಗಳಿಲ್ಲ ಅಂದಾಗ ಏನಾಯ್ತು? ಜಾಯ ಅಸ್ತಿ ಅಸ್ಥಿ ವರ್ಧತೆ ವಿಪರಿಣಮತೆ ಅಪಕ್ಷತೆ ವಿನಾಶತೆ ವಿನಶತಿ, ಇವು ಆರು ವಿಕಾರಗಳು ಅವನಿಗಿಲ್ಲ. ಯಾರು ವಿಕಾರ ಅವನಿಗಿಲ್ಲ ಅಂದಮೇಲೆ ಸೃಷ್ಟಿ ಆಗೇ ಇಲ್ಲ. ನ ಜಾಯತೆ ನ ವರ್ಧತೆ ನ ವಿಪರಿಣಮತೆ ನ ಅಪಕ್ಷೀಯತೆ. ಚಿಂತನೆಯ ಆಧಾರದಲ್ಲಿ ಸೃಷ್ಟಿ ಆಗಿಲ್ಲ ಅಂತಾನೆ ಸಿದ್ಧವಾಗ್ತದೆ. ಅನುಭವದ ಆಧಾರದಲ್ಲಿ ಸೃಷ್ಟಿ ಎದುರುಗಡೆಗಿದೆ ಅಂತ ಸಿದ್ಧವಾಗ್ತದೆ. ಏನ್ ಮಾಡೋದೀಗ? ಚಿಂತನೆಯ ಆಧಾರದಲ್ಲಿ ಸೃಷ್ಟಿ ಆಗೇ ಇಲ್ಲ ಅಂತ ಸಿದ್ಧಾಗ್ತದೆ. ಅನುಭವದ ಆಧಾರದಲ್ಲಿ ಸೃಷ್ಟಿ ಎದುರುಗಡೆ ಇದೆ. ಹಾಗಾದ್ರೆ ಯಾವ ತರ ಇದರ ಇರುವಿಕೆ? ಇದ್ದಂತೆ ಇದೆ, ತೋರಿದಂತೆ ತೋರ್ತದೆ, ಇಲ್ಲಲ್ಲ ಸತ್ಯ ಅನ್ನಿಸ್ತದಲ್ಲ ಅಜ್ಞಾನದಿಂದಾಗಿ ಅವಿವೇಕದಿಂದಾಗಿ. ಏನ್ ಮಾಡ್ಬೇಕಾಗಾದ್ರೆ ಅದನ್ನು ತಿಳ್ಕೊ ಮುಂಚೆ, ಅದನ್ನ ಅರ್ಥ ಮಾಡ್ಕೋ. ಏನ್ ಅರ್ಥ ಮಾಡ್ಕೋ? ಯಾವುದು ಅಜವೂ ಆಗಿದೆಯೋ, ಯಾವುದು ಜನ್ಮರಹಿತವಾಗಿದೆಯೋ ತತ್ವ, ಆ ತತ್ವದಿಂದ ಯಾವ ಹುಟ್ಟುವಿಕೆಯೂ ಸಾಧ್ಯ ಇಲ್ಲ. ಆದ್ರೂ ಹುಟ್ಟಿದ್ದೆ ಆದ್ರೆ ಅದು ಅನಿಸಿಕೆ ಮಾತ್ರ, ಅದು ತೋರಿಕೆ ಮಾತ್ರ, ಅದು ಹುಸಿ ತೋರಿಕೆ ಮಾತ್ರ, ಅದು ಆರೋಪಿತ ಸತ್ಯ. ಹೇಗ್ರಿ ಆರೋಪ ಆಗ್ತದೆ? ಸ್ವರೂಪದ ಅಜ್ಞಾನ, ಅದರಿಂದಾಗಿ ವಿಕ್ಷೇಪ, ಅದರ ಮೇಲೆ ಭ್ರಾಂತಿ, ಭ್ರಮಿತವಾದ. ಹೇಗಪ್ಪ ಉದಾಹರಣೆಗಳು? ರಜ್ಜು ಸರ್ಪವತ್, ಹೌದಾ? ತತ್ವತಃ ಭಿದ್ಯಮಾನೇಹಿ ಮರ್ತಿತಾಂ ಅಮೃತಂ ವ್ರಜೇತ. ಎಷ್ಟು ಚಂದ ಅದ ನೋಡ್ರಿ. ಆಯ್ತು, ತಾತ್ವಿಕವಾಗಿ ದ್ವೈತವು ಹುಟ್ಟಿಕೊಂಡಿದೆ ಅಂತ ತಿಳ್ಕೊಂಬೋಣ. ಹೌದು, ಕೇಳ್ಕೊಳ್ಬ ಚಂದ. ಅವರ ಮಾತುಗಳನ್ನು ಅವರೆದುರಿಗೆ ಇಟ್ಬಿಡ್ಬೇಕು. ನಾವೇನು ಹೊಸದೇನು ಮಾತು, ಅವರು ಭಾರಿ ಆಹಾರ ಕೊಡ್ತಾರೆ ನಮಗೆ, ಅದೇ ಆಹಾರ ವಾಪಸ್ ಅವರೆದುರಿಗೆ ಕಕ್ಕಿಬಿಟ್ರೆ ಆಗೋಯ್ತು. ಅದ್ವೈತ ಸತ್ಯದಿಂದ, ಪಾರಮಾರ್ಥಿಕವಾದ ಅದ್ವೈತ ಸತ್ಯದಿಂದ ಪಾರಮಾರ್ಥಿಕವಾದ ದ್ವೈತ ಬಂದಿದೆ ಅಂತ ಹೇಳ್ತಾರೆ. ಹೌದೇನಪ್ಪ? ಹೌದು. ಈ ದ್ವೈತಕ್ಕೆ ನಾಶ ಇದೆಯಲ್ಲೋ? ನಾಶ ಇದೆ. ಈ ದ್ವೈತಕ್ಕೆ ನಾಶ ಇದೆ ಅಂದಮೇಲೆ ಅದ್ವೈತ ಪಾರಮಾರ್ಥಿಕ ತತ್ವಕ್ಕೂ ಕೂಡ ನಾಶ ಇದೆ. ಅಂದ್ರೆ ಇನ್ನು ಆತ್ಮನಿಗೆ ಏನ್ ಮಾತಾಡ್ತೀನಿ, ನೀನು ನಿನ್ನ ಮಾತುಗಳನ್ನು ನಿನ್ನ ಎದುರಿಗೆ ನಾ ಇಡ್ತಾ ಇದ್ದೀನಿ. ತತ್ವತಃ ವಿದ್ಯಮಾನೇಹಿ ಮರ್ತ್ಯತಾಂ ಅಮೃತಂ, ಅಮೃತಂ ಮರ್ತ್ಯತಾಂ ವ್ರಜೇತ. ಅಮೃತವಾದಂತಹ ಮರಣರಹಿತವಾದಂತಹ ತತ್ವವೇ, ಪಾರಮಾರ್ಥಿಕ ತತ್ವವೇ ಆಗಿರುವಂತಹ ಆತ್ಮ ಏನದ ಮರ್ತ್ಯತಾಂ ವ್ರಜೇತ, ಸಾಯ್ತದ ಅಂತ. ಅಂದ್ರೆ ನಿಮ್ಮಲ್ಲಿ ಏನು ಹೊರಗೆ ಬಂದಂತಹ ಈ ಪ್ರಪಂಚ ಇದೆ, ಇದು ಸಾಯೋ ಪ್ರಪಂಚ ಅಂತಾಯ್ತು. ಸಾಯೋ ಪ್ರಪಂಚ ತಗೊಂಡು ನಾವೇನ್ ಮಾಡೋಣ? ನಾವು ಶಾಶ್ವತ ಭಗವತ್ ತತ್ವ ನಮಗೆ ಲಭ್ಯ ಇದ್ದಾಗ ಈ ಸಾಯೋ ಪ್ರಪಂಚ ತಗೊಂಡು ನಾವೇನ್ ಮಾಡೋಣ? ಇದು ಇದ್ರಷ್ಟು ಬಿಟ್ಟರಷ್ಟು. ಯಾರ ಫಿಲಾಸಫಿ ಇದು? ಅದ್ವೈತಿಗಳದು. ಏನ್ ಮಾಡೋದು ತಗೊಂಡಿದ್ದಾನ? ಅದಕ್ಕೆ ಮೊದಲನೇ ಹೇಳಿಕೊತ್ತೀವಿ, ಇದು ತೋರಿಕೆಯ ಜಗತ್ತು, ಇದು ಹುಸಿ ತೋರಿಕೆಯ ಜಗತ್ತು, ಇದರೊಳಗೆ ಯಾವ ಸತ್ಯತ ಇಲ್ಲ. ಅನುಭವದಿಂದ ತೋರಿಸಿದ್ದೇವೆ, ಸಾರ್ವತ್ರಿಕ ಅನುಭವ ತೋರಿಸಿ. ಏನೂ ತರುವುದಿಲ್ಲ, ಏನೂ ತಗೊಂಡು ಹೋಗುವುದಿಲ್ಲ, ನಿಮ್ಮ ಜೊತೆ ಯಾವುದು ಬರುವುದಿಲ್ಲ. ಎಲ್ಲ ಸಂಬಂಧಗಳು ತೋರಿಕೆಗಳು ಮಾತ್ರ, ಹುಸಿ ತೋರಿಕೆಗಳು ಮಾತ್ರ, ಕಾಲಾಂತರದಲ್ಲಿ ಹೊರಟೋಗ್ಬಿಡ್ತವೆ. ನಾಯಿಗಳು ಸಂಬಂಧವನ್ನು ಒಂದು 6 ತಿಂಗಳೊಳಗೆ ಮರೆತು ಬಿಡ್ತವೆ, ಆದರೆ ಅದೇ ಪ್ರಕಾರ ಮನುಷ್ಯರು ಸ್ವಲ್ಪ ಜಾಸ್ತಿ ವರ್ಷಗಳಾದ ಮೇಲೆ ಮರೀತಾರೆ. ಯಾಕಂದ್ರೆ ಸಂಬಂಧಗಳು ಎಲ್ಲ ಬರೀ ತೋರಿಕೆ ಮಾತ್ರ, ಹುಸಿ ತೋರಿಕೆ ಮಾತ್ರ. ತಸ್ಮಾತ್ ಜಾಗೃತ ಜಾಗೃತ. ನಾ ಮೊದಲಿಂದ ಹೇಳ್ತಾನೆ ಬಂದಿದ್ದೀವಿ ಇವನ್ನೆಲ್ಲ. ಯಾವುದರಲ್ಲಿಯೂ ಸತ್ಯ ಇಲ್ಲ. ಓಕೆ, ರಾಶಿ ನೋಡಲಂತೆ 165 ಮುಂದಿನ ಕ್ಲಾಸ್ನಲ್ಲಿ. ದಿಸ್ ವೆರಿ ನೈಸ್. ದ್ವೈತ ಅದ್ವೈತ ಜಿಜ್ಞಾಸ. ಗೌಡಪಾದ, ಗೌಡಪಾದ ಟೇಕ್ಸ್ ಯು ಟು ದಿ ಹೈಟ್, ನೆವರ್ ಕಾಂಪ್ರಮೈಸಸ್. ಅಂದರೆ ಶಂಕರಾಚಾರ್ಯರಿಗಿಂತ ಮೊದಲು ಅದ್ವೈತಿಗಳು ಇದ್ರು. ಇದಕ್ಕೆ ಲೈವ್ ಉದಾಹರಣೆ ಏನು ಅಂತಂದ್ರೆ, ಗೌಡಪಾದರು ಅವರಿಗಿಂತ ಮೊದಲಿನವರು. ಶಂಕರಾಚಾರ್ಯ ಗುರುಗಳು ಗೋವಿಂದಪಾದರು, ಗೋವಿಂದಪಾದರ ಗುರುಗಳು ಗೌಡಪಾದರು. ಇನ್ನೂ ಅದ್ರ ಹಿಂದಿನೂ ಎಷ್ಟೋ ಜನಕ್ಕೆ ಗೊತ್ತಿರ್ತಾವೆ, ನಮಗ್ ಗೊತ್ತಿಲ್ಲ. ವ್ಯಾಸರು ಪೌರಾಣಿಕ ಕಾಲದಲ್ಲಿ, ಶಂಕರರು ಈಗಿನ ಕಾಲದಲ್ಲಿ. ಹೌದಾ? ಸೊ ಎಷ್ಟು ಮಜಾ ಅದ ನೋಡ್ರಿ, ಗುರು ಪರಂಪರೆ ಅನ್ನೋದು ಎಷ್ಟು ಶ್ರೀಮಂತದ. ಒನ್ ಹ್ಯಾಸ್ ಟು ಅಪ್ರಿಷಿಯೇಟ್ ಇಟ್ ಫ್ರಮ್ ದಿ ಹಾರ್ಟ್, ಅಂತಃಕರಣದಿಂದ ಗುರುತಿಸಬೇಕದ. ಅಂದರೆ ಕನೆಕ್ಟ್ ಆಗ್ತೀರಿ. ಕನೆಕ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಎವ್ರಿಥಿಂಗ್ ಅವೈಲೇಬಲ್. ಸನ್ಯಾಸ ಸಿಗ್ತದೆ, ದೀಕ್ಷಾ ಸಿಗ್ತದೆ, ಮಂತ್ರ ಸಿಗ್ತದೆ, ಜಪಕ್ಕೆ ಜಾಗ ಸಿಗ್ತದೆ, ರಿಟೈರ್ಡ್ ಆದ್ರೆ ಬಂದಿರಲಿಕ್ಕೆ ಆಶ್ರಮ ಸಿಗ್ತದೆ, ಎಲ್ಲ ಸಿಗ್ತದೆ. ಬಟ್ ಕನೆಕ್ಷನ್, ಕನೆಕ್ಷನ್ ಸಿಗೋದು ಕಷ್ಟ. ಕನೆಕ್ಷನ್ಸ್ ಅದೇ ಯೋಗ. ದುರ್ಲಭಂ ತ್ರಯಮೇವ ಏತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯ. ಮಹಾಪುರುಷ ಸಂಶಯ ಏನಿದ್ರೆ ಅದು ಕನೆಕ್ಷನ್. ಬಹಳ ಕಷ್ಟ. ಓನ್ಲಿ ಬೈ ದಿ ಗ್ರೇಸ್ ಆಫ್ ಗುರು ಇಸ್ ಪಾಸಿಬಲ್. ಓಂ ತತ್ವ ನಾರಾಯಣ ನಾರಾಯಣ.